ಆ ಸಮಯದಲ್ಲಿ ಅಂದ್ರೆ ಅವರಿಗೆ ಎಷ್ಟು ನೀವು ಕೂಲಿ ಕೊಡ್ತೀರಾ ಸರ್? ನನ್ನ ಈ ಪರ್ಮನೆಂಟ್ ಇರನಿಗೆ 550 ಕೊಡ್ತೀನಿ, ಹೆಣ್ಣಾಳಿ 320. ಅಂದ್ರೆ ಅವ್ರು ಊಟ ಏನಿಲ್ಲ, ಒಂದು 6 ಅವರ್ಸ್ ಕೆಲಸ ಮಾಡ್ತಾರೆ, ಮನೆ ಕೊಟ್ಟಿದ್ವಿ, ಬೇರೆ ಎಲ್ಲ ಫ್ರೀ ಇರುತ್ತೆ ಅವರಿಗೆ. ಹೊರಗಡೆ ಬರೋರಿಗೆ ಇವರೆಲ್ಲ ನೋಡಿ 500 ಊಟ, ಎರಡೂವರೆ ಹೋಗ್ಬಿಡ್ತಾರೆ. ನಮ್ ಅವ್ರು ಟೆಂಪ್ರರಿ, ಅವರು ಎರಡು ಸಹ ತಗೊಂತ ಬಿಡೋದು. ನಮ್ ಪರ್ಮನೆಂಟ್ ಹೊರಗಡೆ ಬರ್ತಾರೆ ಇನ್ನೊಂದು 2 ಜನ ಲೇಡೀಸ್, ಅವರಿಗೆಲ್ಲ 300 9:30 ಬರ್ತಾರೆ, 5 ಗಂಟೆ ಬಿಟ್ಬಿಡ್ತೀವಿ, 1 ಅವರ್ ರೆಸ್ಟ್ ಇರುತ್ತೆ ಮಧ್ಯಾಹ್ನ. ಈ ಕಟಾವು ಮಾಡಬೇಕಾದ್ರೆ ಆಧುನಿಕ ಯಂತ್ರೋಪಕರಣಗಳು ಅಥವಾ ಆಧುನಿಕ ಸಲಕರಣೆಗಳು ಏನಾದ್ರು ಉಪಯೋಗಿಸ್ತಾರೆ? ಕಟಿಂಗ್ ಮಿಷನ್ ಇದೆಲ್ಲ ಇದಾವೆ. ಆಮೇಲೆ ಇದು ಮೆಣಸು ಕ್ಲೀನ್ ಮಾಡ್ಲಿಕ್ಕೆ ಮಿಷನ್ ಇದೆ, ನನ್ನ ಹತ್ರ ಮೆಣಸು ಇದಾಗುತ್ತೆ. ಕೋಕೋ ಏನದಿ ಕೈಲೆ ಮಾಡೋದು, ಕೋಕೋಗೇನ್ ಮಿಷನ್ ಬೇಡ, ಮೆಣಸಿಗಿದೆ. ಅಡಿಕೆ ನಾವು ಕೊಟ್ಬಿಡ್ತೀವಿ, ಚೇಣಿ ಕೊಟ್ಬಿಡ್ತೀವಿ, ಅಲ್ಲಿ ತೂಕ ಮಾಡಿ ಅವರೇ ತಕೊಂಡು ಹೋಗ್ತಾರೆ. ಏಲಕ್ಕಿ ಬಿಡ್ತೀವಿ, ಡ್ರೈಯರ್ ಇದೆ. ಈಗ ನರ್ಸರಿ ಮಾಡೋ ಉದ್ದೇಶ ಅಂದ್ರೆ ವರ್ಷ ಪೂರ್ತಿ ಏನಾದ್ರು ಒಂದು ಬಿಡ್ಬೇಕಲ್ಲ, ನಾನು 5 ಲಕ್ಷ ತಿನ್ ಅಂತೇಳಿ ನರ್ಸರಿ ಮಾಡೋದು ತುಂಬಾ ಲಾಭ ಅಂತಲ್ಲ, ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಆಗ್ತದೆ. ಆಮೇಲೆ ನಾವು ಬಂದ ಫುಲ್ ಟೈಮ್ ಇರ್ತೀವಿ. ಬರೀ ಈ ತುಂಬಾ ಜನ 80% ಜನ ಇವತ್ತು ಫೇಲ್ಯೂರ್ ಆಗಿರೋದು ಬರೀ ಅಡಿಕೆ ಮಾಡಿ ಬೇಲಿ ನೀರ್ ಬಿಟ್ಟು ಊರಿಗೆ ಹೋಗ್ತಾರೆ, ಅಲ್ಲಿ ಪೇಟೆ ಹೋಗ್ತಾರೆ. ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ, ಅವ್ರ ತೋಟದಲ್ಲಿ ಇನ್ವಾಲ್ವ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಆ ದೃಷ್ಟಿಲಿ ನಾವು ಇನ್ವಾಲ್ವ್ ಆಗ್ಬೇಕು ಅಂತೇಳಿ ಒಂದು ಗಿಡನ ಅಬ್ಸರ್ವ್ ಮಾಡ್ತೀವಿ. ನಾವು ಬಂದು ಪ್ರತಿಯೊಂದು ಮಾಡ್ತೀವಿ. ಈ ಅಡಿಕೆ ತೋಟ ಮಾಡಿದ್ರೆ ಯಾರು ವರ್ಷಕ್ಕೆ 2 ಸರಿ 3 ಸರಿ ನೀರ್ ಕಟ್ಟಿ ಹೋಗ್ಬಿಡ್ತಾರೆ ಅವರು, ಎಲ್ಲಿ ಸಮೇತ ಮಾಡಲ್ಲ ಕೆಲವರು. ಆತರ ಆತರ ಆಗ್ಬಾರ್ದು ಅಂತ ದೃಷ್ಟಿಲಿ ನಾವು ಮಾಡುದು. ನೀವು ಅಕ್ಕಪಕ್ಕ ನೋಡುದು, ಒಂದ್ ಗಿಡ ಇಂಟರ್ಕ್ರಾಪ್ ಮಾಡಿಲ್ಲ ಯಾರು. ಇಲ್ಲ ನೋಡಿದೆ, ಬರ್ಬೇಕಾದ್ರೆ ನೋಡಿದ್ರೆ ಎಲ್ಲ ಒಂಥರ ಕಾಡೆ ಆಗ್ಲೇ ಹಾಡ್ ಹಾಕ್ತಾರೆ. 1 ವರ್ಷಕ್ಕೆ 4 ಸರಿ ಟ್ರ್ಯಾಕ್ಟರ್ ಹೊಡಿತಾರೆ, ಆಮೇಲೆ ಮಣ್ಣ ಮೇಲೆ ಹಾಕ್ತಾರೆ. ನಮ್ಮ ಆದಷ್ಟು ಮಾಡಿದ್ ನಾವು. ಈಗ ಮತ್ತೆ ತಮಗೆ ಈಗ ತಾವು ಈ ಒಂದು ಕೃಷಿಯ ಒಂದು ಸಾಧನೆಗೆ ತಮಗೆ ಬಂದಂತ ಪ್ರಶಸ್ತಿ ಸಮ್ಮಾನ ಸನ್ಮಾನಗಳ ಬಗ್ಗೆ ಹೇಳ್ಬೋದಾ? ಪ್ರಶಸ್ತಿ ಬಂದಿದೆ ನೋಡಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಇದ್ ಮಾಡಿ ಕೊಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಸಮಾಧಾನ ಇದೆ ನಮ್ಗೆ. ಕೊಟ್ಟಿದ್ದಕ್ಕೆ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಬಂದಿದೆ, ಸ್ಟೇಟ್ ಲೆವೆಲ್ 2 ಕೃಷಿ ಪಂಡಿತ್ ಮರಿಗಡ ಅವಾರ್ಡಿ ಬಂದಿದ್ದೇನೆ. 6-7 ಬಂದಿದ್ದೇನೆ, 6-7 ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ತುಂಬಾ ಬಂದಿದೆ ಬಿಡಿ ಅದನ್ನ. ಬಟ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ನಾ ಪ್ರಶಸ್ತಿ ಹಿಂದೆ ಅಥವಾ ಎಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಇಷ್ಟನೂ ಪಡಲ್ಲ, ಆಗಲ್ಲ. ನಮ್ ಕೆಲಸ ಫಸ್ಟ್ ನಮ್ದು, ನಾವು ಸರ್ವೇ ಎಲ್ಲ ಆದ್ರೆ ಪ್ರಶಸ್ತಿ ಅವಕ್ಕೆಲ್ಲ ಬೆಲೆ ಬರುತ್ತೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಫೇಲ್ ಆದ್ರೆ ಪ್ರಶಸ್ತಿಗೆ ಏನ್ ತಗೊಳೋದು ನಾವು? ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಬೇರೆ? ಆ ದೃಷ್ಟಿಲಿ ನಾವು ಅದ್ ಮಾಡ್ತಾ ಇರೋದು. ಪ್ರಶಸ್ತಿಗೋಸ್ಕರ ನಾವೇನು ಮಾಡಿಲ್ಲ, ಅವ್ರು ಬಂದು ನೋಡಿ ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ನಿಮ್ಮ ಸಾಧನೆಗೆ ನಿಮ್ಮ ಒಂದು ಕೆಲಸ ಮೆಚ್ಚಿ ಅದನ್ನ ಗುರುತಿಸಿ ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ, ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು 4 ಜನ ನೋಡಿ ಈ ಬಂದ್ರು, ಬಂದಾಗ ಯಾರು ಬಂದ್ರು ನೋಡಿ, ಯಾರು ಮಾಡಿದ್ ನಮ್ ಖುಷಿ, ಅವ್ ನಮ್ಮನ್ನ ನೋಡಿ ಮಾಡಿದ್ರು. ನನ್ನ ಲೇಬರ್ ಒಬ್ಬ ನನ್ನ ಹತ್ರ ಕೆಲ್ಸಕ್ಕಿದ್ದಾನೆ, ಒಬ್ಬ ಸತ್ತು ತೀರ್ಕೊಂಡು ಹೋದ ರಾಮಚಂದ್ರ ಚೆನ್ನಾಗಿದೆ ಹತ್ರ. ಅವ್ನ್ ಏನ್ ಮಾಡಿದ್ರೆ ನಮ್ಮ ಅವನಿಗೆ ಒಂದು ಅವಾರ್ಡ್ ಎಲ್ಲ ಸಿಕ್ತು ನಮ್ಮಲ್ಲಿ. ನೋಡಿ ಹೇಗೆ ಪ್ರೇರಣೆ ಆಗಿದ್ದೀರಾ ಬೇರೆ ರೈತರಿಗೆ. ನಮ್ಮಲ್ಲೇ ಕಾಫಿ ಹಾಕಿದ್ದನ್ನೆಲ್ಲ ಬೆಳೆದು ಮಾಡಿ ಚೆನ್ನಾಗಿದೆ ಹತ್ರ ಇಲ್ಲೇ ಮಾಡಿದ್ದ. ಈಗ ಇದರಿಂದ ಏನು ನರ್ಸರಿ ಮಾಡ್ತಾ ಇದ್ದೀರಾ, ಜೊತೆಗೆ ಮುಖ್ಯವಾದ ಒಂದು ಇದು ಕೂಡ ಬೆಳೆ ಕೂಡ ಇದೆ. ಈಗ ಸಾವಯವ ಕ್ರಮದಲ್ಲಿ ಅಥವಾ ಶೂನ್ಯ ಬಂಡವಾಳದ ಒಂದು ಕೃಷಿಯಲ್ಲಿ ರೋಗ ರುಜಿನಗಳಿಗೆ ಮತ್ತೆ ಕೀಟ ಬಾಧೆಗಳಿಗೆ ಹೇಗೆ ನೀವು ನಿರ್ವಹಣಾ ಕ್ರಮಗಳು ಅಂತ ಹೇಳ್ಬೋದು, ಅಥವಾ ಅದನ್ನ ಯಾವ ರೀತಿಯಿಂದ ನೀವು ಇದು ಮಾಡ್ತಾ ಇದ್ದೀರಾ? 2-3 ವರ್ಷದಿಂದ ನಾನು ಏನು ಸ್ಪ್ರೇ ಮಾಡ್ತಾ ಇಲ್ಲ. ಇವನ್ ಮೆಣಸಿಗೆ ಸಮೇತ ಸ್ಪ್ರೇ ಮಾಡ್ತಾರೆ. ಅಡಿಕೆಗೆ ಫಸ್ಟ್ ಮಾಡ್ತಿದ್ದು ನಂತರ ಮಿಷನ್ ಎಲ್ಲ ಇದೆ, ಮೇಲೆ ಹಿಡಿದು ಏನು ಮಾಡ್ತಿಲ್ಲ. ನನಗೆ ಏನು ಅನಿಸ್ತಿಲ್ಲ, ಲಾಭ ಅನಿಸ್ಲಿಲ್ಲ. ವರ್ಷಕ್ಕೆ ಅಡಿಕೆ ಹೊಡಿಬೇಕಾದ್ರೆ ನೀವು ಪ್ರತಿ 20 ಡೇಸ್ ಒಂದೊಂದು ಹಿಂಗಾರ ಕೊಡಬೇಕು. ಡೈಬ್ಯಾಕ್ ಯೂನಿವರ್ಸಿಟಿ ಹೇಳ್ತಾರೆ, ಹಾರ್ಟಿಕಲ್ಚರ್ ಹೇಳ್ತಾರೆ, ಅದು ಹೊಡೆಯಕ್ ಆಗಲ್ಲ ನಮ್ಗೆ. ಆಮೇಲೆ ಪಾಲಿನೇಷನ್ ಆಗಲ್ಲ. ನನ್ನ ಗಿಡ ಡ್ಯಾಮೇಜ್ ಆದ್ರೆ ಹೋದ್ರೆ ಒಂದ್ ಹಿಂಗಾರ 2 ಅಂಜರ್ ಹೋಗ್ಬಹುದು. ಆದ್ರೆ ಹೊಡೆದಾಗ ಏನಾಗುತ್ತೆ, ನಿಮ್ಗೆ ಪಾಲಿನೇಷನ್ ಆಗಲ್ಲ, ಜೊತೆಲಿ ಹೊಡೆಯಕ್ ಆಗಲ್ಲ ನಮ್ಗೆ. ಮರಗಳ ಮೇಲೆ ಹತ್ತಿ ಅಷ್ಟು 50% ಕೆಳಗ್ಬಿಡುತ್ತೆ. ಈಗ ಮಲ ಹತ್ತಿ ಹೊಡೆಯಲ್ಲ, ಇಲ್ಲ ದೋಟಿಲ್ ಹೊಡೆಯೋದಿಲ್ಲ. ಆ ದೃಷ್ಟಿಲಿ ಇದು ವೇಸ್ಟ್ ಅನ್ಸುತ್ತೆ ನನಗೆ. ಬಿಟ್ಬಿಟ್ಟೆ ನಾನು 7-8 ವರ್ಷ ಬಿಟ್ಟೆ. ಮತ್ತೆ ಇವನ್ ಮಲೆನಾಡಲ್ಲಾದ್ರೆ ನಾವು ಸ್ಪ್ರೇ ಮಾಡ್ತೀವಿ ಮೆಣಸಿಗೆ, ಇಲ್ಲಿ ಅದು ಮಾಡಲ್ಲ. ನಮ್ಗೆ ತುಂಬಾ ಮಳೆ ಆಗಲ್ಲ, ರೋಗ ಅನ್ಸದ್ ನಮ್ಗೆ ಇಲ್ಲ ಆ ದೃಷ್ಟಿಲಿ. ಆಮೇಲೆ ಫುಲ್ ಜೀರೋ ಅಂದ್ರೆ ನೀವೇನು ಕೆಮಿಕಲ್ ಹಾಕೋದೇ ಇಲ್ಲ ಅಂತಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕ್ತಿವಿ. ಆಮೇಲೆ 94 ಲಿಕ್ವಿಡ್ ಎಲ್ಲ ಸಿಗ್ತದೆ ಹಾಕ್ತಿವಿ. ಅಂದ್ರೆ ನನ್ನ ಹತ್ರ ಜಾಸ್ತಿ ಕ್ರೌಡೆಡ್ ಗಿಡ ಇರೋದ್ರಿಂದ ಹಾಕ್ಲೇಬೇಕಾಗತ್ತೆ ಅನಿವಾರ್ಯ. ಬರೀ ಸಾವಯವ ಮಾಡ್ಕೊಂಡ್ರೆ ಕ್ರಾಪ್ ಹೋಗುತ್ತೆ ನಮ್ ಕಡಿಮೆ ಆಗುತ್ತೆ. ವರ್ಷಕ್ಕೊಂದ್ಸರಿ ಏನ್ ಮಾಡಿ ಸ್ಪ್ರೇ ಮಾಡ್ತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಒಂದನೇ ಬರೀ ಅಡಿಕೆಗೆ, ಒಂದ್ ಅಡಿಕೆಗಾದ್ರೆ ಸ್ವಲ್ಪ ಕಸ ಅವೆಲ್ಲ ಬಿಡುತ್ತೆ, ವೇಸ್ಟ್ ಜಾಗ ಬಿಡುತ್ತೆ, ಅದು ತಗೊಳುತ್ತೆ. ಅದು ಬೇರೆ ಗಿಡಗಳಿಗೆ ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತೆ, ಅದನ್ನ ಫೀಡ್ ಮಾಡ್ತೀವಿ ನಾವು. ಈಗ ಈ ಒಂದು ಇದರಲ್ಲಿ

ವಿಶ್ವವಿದ್ಯಾಲಯದಲ್ಲಿ ಕೂಡ ಮಂಗಳ ಸುಮಂಗಳ ಈ ತರದ್ದು ಬೇರೆ ಬೇರೆ ಒಂದು ತಳಿಗಳು ಇದ್ದಾವೆ ಅಲ್ಲಿ ತಾವು? ಇಲ್ಲ, ಮಂಗಳ ನಾ ಹಾಕಲ್ಲ, ಮಂಗಳ ಮಾರ್ಕೆಟು ಇಲ್ಲ, ಸುಮಂಗಳ ತಂದು ಹಾಕ್ಲಿಲ್ಲ. ನಮ್ಮ ಹತ್ರ ಏರಿಯಾ ಕಮ್ಮಿ ಇರೋದ್ರಿಂದ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ನೀವು ಸುಮಂಗಳ ಮಂಗಳ ಮಾಡಲು ಸಪರೇಟ್ ಪ್ಲಾನ್ ಬೇಕು, ಸೈಜಸ್ ವ್ಯತ್ಯಾಸ ಆಗುತ್ತೆ. ಮಂಗಳ ಸೈಜ್ ಜಾಸ್ತಿ ಬರುತ್ತೆ, ಆಮೇಲೆ ಡಿಮ್ಯಾಂಡ್ ಕಡಿಮೆ. ಸೈಜ್ ದೊಡ್ಡ ಆದ್ರಿಂದ ತಗೊಳ್ಳಲ್ಲ ಮಾರ್ಕೆಟ್ ಅಲ್ಲಿ. ಈಗ ಏನು ಭವಿಷ್ಯ ಅಂತ ಹೇಳ್ತೀರಾ ಸರ್? ನಿಮ್ಮ ತಾವು ಒಬ್ಬ ನುರಿತ ಪರಿಣಿತ ರೈತರು, ತಾವು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ? ಅಂದ್ರೆ ಈಗ ಇತ್ತೀಚಿನ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರು ದಿವಸದ ಹಿಂದೆ ನೋಡಿದಾಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ಕೇಳಲ್ಪಟ್ಟೆ. ಸತತವಾಗಿ ಒಂದ್ 40 ವರ್ಷದಿಂದ ಯಾವ್ದೇ ಒಂದು ಸಮಸ್ಯೆ ಆಗಿಲ್ಲ ಅಲ್ವಾ? ಸೊ ಸರ್, ಇದನ್ನ ನಮ್ಮ ತಂದೆ ಕಾಲದಿಂದನು, ಇದು ಹಿಂದೆ ಅಡಿಕೆಗೆ ಬಂದು ಭೂ ಅಡಮಾನ ಅಂತ ಬ್ಯಾಂಕ್ ಅಂತ ಇತ್ತು, ಅವರು ಸಾಲ ಕೊಡ್ತಿದ್ರು ಅಡಿಕೆಗೆ. ನಮ್ಗೆ ಗೊತ್ತಿದ್ದ ತಂದೆ ಕಾಲ ಅವರು ಸಾಲ ನಿಲ್ಲಿಸಿದ್ರು ಅಡಿಕೆ ಫೇಲ್ಯೂರ್ ಅಂತ 40 ವರ್ಷದಿಂದ. ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ. 300 ರೂಪಾಯಿ ಅಡಿಕೆ ಇದ್ದು 1 ಲಕ್ಷಕ್ಕೆ ಹೋಯ್ತು ಕಸ, 50,000 ಇದೆ ಇವತ್ತು. 50,000 ಒಳ್ಳೆ ರೇಟು. ಸಪೋಸ್ ನಾನು 50,000 ಬೀಟ್ ಮಾಡಲ್ಲ, ಕಮ್ಮಿ ಆಗಲ್ಲ ಅಂತ ಹೇಳಕ್ ಸಾಧ್ಯ. ಅಷ್ಟು ನಾನು ನೋಡ್ದಂಗೆ, ನನಗೆ ಗೊತ್ತಿದ್ದಂಗೆ 6 ವರ್ಷದಿಂದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 1,000,000 ಸಸಿ ಮಾಡಿದ್ದಾರೆ. ಎಷ್ಟು ಎಕರೆ ಮಲ್ಟಿಪ್ಲೈ ಮಾಡಿ, ಒಂದು 20% ಹೋಗ್ಬೋದು. ಈಗ ಹೋಗಿರೋದು ಯಾವ್ದು ರೋಗ ಬಂದು ಹೋಗಿರೋದು? ನಮ್ಮ ಏರಿಯಾಗಳು ಶೃಂಗೇರಿ ಬಾಗಲ ಎಲ್ಲೋ ಡಿಸೀಸ್ ಆಗೋದು. ಈ ಕಡೆ ಬೈಲಸೀಮೆಯಲ್ಲಿ 4 ವರ್ಷ ಕ್ರಾಪ್ ಬರುತ್ತೆ, ಎಲ್ಲ ವಾಟರ್ ಇದ್ಬಿಟ್ರೆ 4 ವರ್ಷ 5 ವರ್ಷಕ್ಕೆ 6ನೇ ವರ್ಷಕ್ಕೆ ಒಳ್ಳೆ ಕ್ರಾಪ್ ಬರುತ್ತೆ. ಮಲ್ಟಿಪ್ಲೈ ಎಷ್ಟು ಮಟ್ಟದಲ್ಲಿ ಬೆಳೀತಾರೆ ಅಂದ್ರೆ, ಇನ್ನು 1-10 ಆದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಇದರಲ್ಲಿ ನಾನು ಯೋಚನೆ ಮಾಡಿದ್ ಕಡಿಮೆ ಆಗಿ ಆಗುತ್ತೆ ಅಂತ. ಎಷ್ಟು ಮಟ್ಟ ತಿಂತಾರೆ ಒಂದಿವಸ ಯಾವತ್ತಾರ ಸರ್? ಹೆಲ್ತ್ ಕಾನ್ಶಿಯಸ್ ಎಲ್ಲರಿಗೂ ಬರುತ್ತಲ್ಲ, ಎಜುಕೇಟೆಡ್ ಆದಾಗ ಅವ್ರು ತೊಂದ್ರೆ ಆಗೇ ಆಗತ್ತೆ ಅಂತ ನಮ್ ಕಲ್ಪನೆ. ಬಟ್ ನಾವ್ ಅದನ್ನ ಹೇಳಿದ್ರೆ ಈಗ ಏನಾಗುತ್ತೆ, ಸುಳ್ಳು ಅಂತಾರೆ. ಈಗ 8 ವರ್ಷ ನಡೆದ್ವಿ, ಯಾರನ್ನ ಕೇಳಿದ್ರೆ 50,000 ಇದೆ, 8 ವರ್ಷದಿಂದ ಇದೆ ಹೇಳಿದ್ರೆ ಅಂತ ಹಂಗ ಹೇಳ್ತಾ ಇದಾರೆ. ಬಟ್ ನಾವ್ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕು. ಈಗ ನಾವ್ ಅಡಿಕೆ ಹೋಯ್ತು ಅಂತ ಇವತ್ತು ತುಂಬಾ ಜನ ಅಡಿಕೆ ಮೇಲೆ ಡಿಪೆಂಡ್ ಆದಾಗ ಅಡಿಕೆ ಸಪೋಸ್ ಕಮ್ಮಿ ಆದ್ರೆ ಏನಾಗುತ್ತೆ? ಇದು ಕುಟುಂಬ ನಿರ್ವಹಣೆಗೆ ಮಾಡಕ್ಕಾಗಲ್ಲ. ಕಾಫಿ ಆಗಿ ಹೋಗಿದ್ ನೋಡಿ, ಆ ದೃಷ್ಟಿಯಲ್ಲಿ ನಾವೆಲ್ಲದೂ ಇಂಟರ್ಕ್ರಾಪ್ ಆಗಿ ಮಾಡಿ ಯಾವ್ದಲ್ಲೊಂದಷ್ಟು ಸರ್ವೆ ಆಗ್ತೀವಿ. ಅಡಿಕೆನೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಅದರಂತ ಮುಟ್ಟಾಳ್ತಾನೆ ಏನೂ ಇಲ್ಲ. ಇವತ್ತಾಗದಿರೋ 10 ವರ್ಷದ ಮೇಲೆ ಆಗ್ಬೋದು. ಅದನ್ನ ನಾವ್ ಈಗ್ಲೇನೆ ಈಗ ಯೂನಿವರ್ಸಿಟಿ ಎಲ್ಲ ಹೇಳ್ತಾ ಇದಾರೆ ಇಂಟರ್ಕ್ರಾಪ್ ಮಾಡಿ ಅಂತ. ಜನಗಳು ಈಗ ಯಾರ ಬಂದಿರ ಬ್ಲಾಟ್ ಸರ್ ಮೆಣಸು ಹಾಕಿದ್ರೆ ಹೀಟ್ ಅಂತ ಹೇಳಿದ್ರೆ ಮಾತಾಡ್ತಾರೆ, ನಮ್ ಸಿಟ್ಟು ಬರೋದು ಕೇಳ್ತೇನೆ. ಅಲ್ಲ ಸರ್, ಈ ಕ್ರಾಪ್ ಕೋಕೋ ಹಾಕಿದ್ರೆ ಅಡಿಕೆ ಕಮ್ಮಿ ಆಗುತ್ತೆ ಅಂತ. ಈಗ 5 ಜನಕ್ಕೆ ಅಡಿಗೆ ಮಾಡಿಸ್ಕೊಂಡು 50 ಜನ ಕರೆದ್ರೆ ಆಗತ್ತ? 5 ಜನಕ್ಕೆ ಅಡಿಗೆ ಮಾಡಿ 5 ಜನಕ್ಕೆ ಅಡಿಗೆ ಮಾಡಿಸ್ಕೊಂಡು ಮಾಡೋದು. ಆ ತರದ್ದು ವ್ಯವಸ್ಥೆ ನಮ್ಮಲ್ಲಿ ತುಂಬಾ. ಈಗ ಏನ ಎಜುಕೇಟೆಡ್ ಕ್ಲಾಸಸ್ ಬರ್ತಾ ಇಲ್ಲ ಇಲ್ಲೋ, ಈಗ ಒಂದು 50-20% ಬಂದಿದ್ದಾರೆ. ಈ ಹಳ್ಳಿಯವರೆಲ್ಲ ಏನ್ ಗೊತ್ತಾ, ಬಂದ್ ಇನ್ನ ಹಾಗಾಗತ್ತಂತೆ. ಈಗ ಯಾರೋ ಹೇಳಿದ್ ಕೇಳೋದು ಇಂಟರ್ ಕಾಪಿಗೆ ನೋಡಿ, ಕೋಕೋ ಕ್ಯಾಂಪ್ಕೋದವ್ರು 50% ಗಿಡ ಕೊಟ್ರು. ಈಗ ನನಗೆ ಶ್ಯಾಂಬಟ್ರಿ ಇದ್ದಾಗ ಕೊಡ್ತೇವೆ, 10-12 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಹಾಕದವರೆಲ್ಲ ಕಿತ್ತಾಕಿದ್ದಾರೆ. ಫ್ರೀ ತೊಗೊಂಡ ಗಿಡನ ಕಿತ್ತಾಕ್ತಾರೆ ಅಂದ್ರೆ ಅವ್ರು ಹೇಗ್ ಬೆಳೀತಾರೆ? ಈಗಲೂ ಅವ್ರು ಕೊಡ್ತಾ ಇದಾರೆ, ಯಾರು ಇದ್ ಮಾಡ್ತಾ ಇಲ್ಲ. ಯಾವತ್ತೊಂದ್ ದಿವಸ ಬಿದ್ದೋ ದಿವಸ ಮಾಡ್ತಾರೆ. ಇವತ್ತು 56 ರೂಪಾಯಿ ಕೋಕೋ ಇದೆ. ಮನೆಯವರೇ ಒಂದು 5 ಕ್ವಿಂಟಲ್ ಕೋಪ ಬೆಳೆಯೋದಲ್ಲ ಇಂಟರ್ ಕಾಪಿ, ಒಂದ್ ಗಿಡ ಬಿಟ್ಟು ಒಂದ್ ಹಾಕಿದ್ರೆ ಅದ್ ಮಾಡ್ತಾ ಇಲ್ಲ. ಅಡಿಕೆದೊಂದೇ ಹೇಳ್ತಾರೆ, 50,000 ಅಡಿಕೆಗಾಗಿದೆ, 50,000 ಹಾಕಿದೆ ಅಂತ ಆ ತರ ಮಾತಾಡ್ತಾ ಇದ್ದಾರೆ. ಈ ಕಾಫಿ ನೋಡಿ, ಈ ಅಬ್ನಾರ್ಮಲ್ ಹೋಯ್ತು, ಎಷ್ಟು ಸೇರಿತು ಗೊತ್ತಿಲ್ಲ. ಆದ್ರೆ ಇದ್ದಾಗ ತಕೋಬೇಕಲ್ಲ, ಅದ್ ಕ್ರಾಪ್ ಎಲ್ಲ ಕ್ರಾಪ್ ಇದ್ರೆ ಬರುತ್ತಲ್ವಾ? ಅದನ್ನ ಯೋಚನೆ ಮಾಡಲ್ಲ ಜನ. ಅಡಿಕೆ ಒಂದ್ ದಿವಸ ಫೇಲ್ಯೂರ್ ಮಲಗೆ ಮಲಗುತ್ತೆ ಅಂತ ನಮ್ ಇವತ್ತು 40 ವರ್ಷದಿಂದ ಹೇಳಿದೀವಿ. 20 ವರ್ಷ ಆದ್ರೂ ಆಗುತ್ತೆ ಅಂತ ನಮ್ ತಲೆಯಲ್ಲಿ. ಅದಕ್ಕೆ ಆಗದೇ ಇರ್ಲಿ, ಬಟ್ ನಾವ್ ಆಲ್ಟರ್ನೇಟ್ ಮಾಡ್ಕೊಳಕೇನು ಅಲ್ವಾ? ಏನು ಕಿತ್ಕೊಂಡು ಹೋಗ್ತಾರಾ? ಆಲ್ಟರ್ನೇಟಿವ್ ಕ್ರಾಪ್ ಬೆಳಿಗ್ಗೆ ಅಟ್ಲೀಸ್ಟ್ ಒಂದ್ ಕ್ರಾಪ್ ಬೆಳಿಗ್ಗೆ ನಾವು ಸರ್ ಅಲ್ವಾ? ಅದನ್ನೇ ಮಾಡಕ್ ರೆಡಿ ಇಲ್ಲ. ಕೇವಲ ಅಡಿಕೆ ಬೆಳೆದೇನೆ, ಅದರಲ್ಲಿ ಅಂತರ್ಬೆಳೆ ತಗೊಳ್ಳೋದು ಉತ್ತಮ ಅಂತ. ಉತ್ತಮ ಅಂತರ್ಬೆಳೆ ಮಾಡ್ಲೇಬೇಕು, ಮಾಡ್ಲೇಬೇಕು. ನಮ್ ಸರ್ವೆಯಲ್ಲಿ ನಾವು ಅಡಿಕೆ ಒಂದೇ ನಮ್ಮ ಹತ್ರ ಫೇಲ್ಯೂರ್ ಆಗ್ತೀವಿ. ಅಡಿಕೆ ಹೀಟ್ ಜಾಸ್ತಿ ಆದ್ರೆ ಉದುಕೊಂಡು ಹೋಗುತ್ತೆ. ಇನ್ನೊಂದ್ರೆ ಏನು ಕಷ್ಟ ಇಲ್ಲ ಇಂಟರ್ಕಾಪ್ ಬೆಳಲಿಕ್ಕೆ. ನೀರೊಂದಿದ್ರೆ ಏನೇನು ಕಷ್ಟ ಇಲ್ಲ. ಹೌದು ಸರ್, ನೆಡೋದೊಂದೇ ಸಮಸ್ಯೆ. ಈವನ್ ಅದರಲ್ಲೂ ಎಲ್ಲ ಸಬ್ಸಿಡಿ ಕೊಡ್ತಾರೆ, ಹಾರ್ಟಿಕಲ್ಚರ್ ಕೊಡ್ತಾರೆ, ಮೆಣಸಿಗೆ ಗೊಬ್ಬರ ಕೊಡ್ತಾರೆ, ಎಲ್ಲದೂ ಇದೆ. ನಮ್ ರೈತರು ಮಾಡಕ್ಕೆ ರೆಡಿ ಇಲ್ಲ. ಬೆಳೆ ಕಮ್ಮಿ ಆಗುತ್ತಂತೆ, ಅದೇನಾಗುತ್ತಂತೆ ಅಂತ ಹೇಳ್ತಾರೆ, ಯಾರು ಅದನ್ನ ಮಾಡಿ ಹೇಳಲ್ಲ. ಸುಮ್ನೆ ಏನೋ ಅಂದಾಜ್ ಮೇಲೆ ಹೇಳ್ತಾರೆ, ಕ್ರಾಪ್ ಕಡಿಮೆ ಆಗುತ್ತಂತೆ, ಅಡಿಕೆ ಕ್ರಾಪ್ ಕಡಿಮೆ ಆಗುತ್ತಂತೆ, ಮೆಣಸು ಹಾಕಿದ್ರೆ ಹೀಟ್ ಆಗತ್ತಂತೆ, ಏನೋ ಈಗ ಬಂದು ಹೇಳೋದ್ರೆ ಮೀಟ್ ಆಗತ್ತೆ ಅಂತ.

ಮನೆಗೆ ಎರಡು ಮರಗಳಿರಲಿ ಊರಿಗೊಂದು ತೋಪು ಇರಲಿ ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ ಹೊಲ ಗದ್ದೆಗಳಂಚಿನಲ್ಲಿ ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಶಾಲೆಗೊಂದು ವನವು ಇರಲಿ ಮಕ್ಕಳಿಗಿದು ನೆರಳಾಗಲಿ ನಗರದ ಒಳ ಬೀದಿಯೆಲ್ಲ ಹಸಿರನುಟ್ಟು ಕಂಗೊಳಿಸಲಿ ಶಾಲೆಗೊಂದು ವನವು ಇರಲಿ ಮಕ್ಕಳಿಗಿದು ನೆರಳಾಗಲಿ ನಗರದ ಒಳ ಬೀದಿಯೆಲ್ಲ ಹಸಿರನುಟ್ಟು ಕಂಗೊಳಿಸಲಿ ಒಣ ಭೂಮಿಯು ಹಸಿರಾಗಲಿ ಒಣಭೂಮಿಯು ಹಸಿರಾಗಲಿ ನಾಡ ಜನಕ್ಕೆ ಉಸಿರಾಗಲಿ ಒಣಭೂಮಿಯು ಹಸಿರಾಗಲಿ ನಾಡ ಜನಕ್ಕೆ ಉಸಿರಾಗಲಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ ನಮ್ಮ ಕಾಡ ಬೆಳೆಸುವ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಂಧವರೇ ಇದೊಂದು ಪ್ರಕಟಣೆ ಇದೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಕ್ಟೋಬರ್ 11 ಮತ್ತು 12ರಂದು ಎರಡು ದಿನಗಳ ಕೃಷಿ ಮೇಳ 2025 ಏರ್ಪಡಿಸಲಾಗಿದ್ದು ಈ ಕೃಷಿ ಮೇಳವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆಯಲಿದ್ದು ತೋಟಗಾರಿಕಾ ಬೆಳೆಗಳ ಲಾಭದಾಯಕ ನಿರ್ವಹಣೆ ಗೇರು ಬೆಳೆ ವಿಚಾರ ಸಂಕಿರಣ ಮತ್ತು ಭವಿಷ್ಯದ ಬೆಳೆಗಳು ಮತ್ತು ತಾಂತ್ರಿಕತೆಗಳು ಮತ್ತು ಸುಸ್ಥಿರ ಭತ್ತದ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳು ಎಂಬ ವಿಷಯಗಳ ಕುರಿತು ವಿಚಾರಗೋಷ್ಠಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕೃಷಿ ಮೇಳದಲ್ಲಿ ಆಕರ್ಷಕ ಕೃಷಿ ವಸ್ತು ಪ್ರದರ್ಶನದ ಜೊತೆಗೆ ವಿವಿಧ ಭತ್ತದ ತಳಿಗಳು ಮತ್ತು ಬೀಜೋತ್ಪಾದನೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಪ್ರಾತ್ಯಕ್ಷಿಕೆ ಕಾಡು ಪ್ರಾಣಿ ಹಾವಳಿ ನಿಯಂತ್ರಣ ಸಾಧನ ಪ್ರಾತ್ಯಕ್ಷಿಕೆ CO4 ಮತ್ತು 5 ಹಾಗೂ CO FS 29 ಹಾಗೂ ಸೂಪರ್ ನೇಪಿಯರ್ ಮೇವಿನ ಬೆಳೆಗಳ ಪ್ರಾತ್ಯಕ್ಷಿಕೆ ತೆಂಗಿನಲ್ಲಿ ಬಹುಬೆಳೆ ಯೋಜನೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ತೋಟಗಾರಿಕೆ ಬೆಳೆಗಳಲ್ಲಿ ಕಸಿ ಕಟ್ಟುವಿಕೆ ಸಾವಯವ ಗೊಬ್ಬರ ಕಾಂಪೋಸ್ಟ್ ಎರೆಗೊಬ್ಬರ ಅಜೋಲಾ ಗೊಬ್ಬರ ತಯಾರಿಕೆಯ ಪ್ರಾತ್ಯಕ್ಷಿಕೆ ಹೈನುಗಾರಿಕೆ ಮೀನುಗಾರಿಕೆ ಆಡು ಕೋಳಿ ಮತ್ತು ಬಾತುಕೋಳಿ ಸಾಕಾಣಿಕೆ ಪ್ರಾತ್ಯಕ್ಷಿಕೆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಪ್ರಾತ್ಯಕ್ಷಿಕೆ ಮತ್ತು ಮಾರಾಟ ಮೌಲ್ಯಾಧಾರಿತ ಆಹಾರ ಉತ್ಪನ್ನಗಳು ಮತ್ತು ಪ್ರಾತ್ಯಕ್ಷಿಕೆ ಜೈವಿಕ ಅನಿಲ ಉತ್ಪಾದನಾ ಘಟಕಗಳ ಅಲಂಕಾರಿಕ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ಕೃಷಿ ಪ್ರವಾಸೋದ್ಯಮ